ಬರ್ತಾ ಇದ್ದಾವೆ, ಯಾವೆಲ್ಲ ಹೊಸ ಯೋಜನೆಗಳು ಬಂದಿದ್ದಾವೆ, ಮತ್ತೆ ಈ ಬಾರಿ ಒಳ್ಳೆ ಮಳೆ ಆಗಿ ಅಣೆಕಟ್ಟೆಗಳು ತುಂಬಿದಾವೆ, ನದಿಗಳು ತುಂಬಾ ಹರಿತಾ ಇದ್ದಾವೆ, ಕೆರೆ ಕಟ್ಟೆಗಳು ಕೂಡ ತುಂಬಿದಾವೆ. ರೈತರಿಗೆ ಒಂಥರ ಖುಷಿ, ಹಾಗೆ ಮೀನುಗಾರಿಕೆಗೆ ಅವಕಾಶಗಳು ಕೂಡ ಸಾಕಷ್ಟಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮೀನುಗಾರಿಕಾ ಇಲಾಖೆಯಿಂದ ಅನುಷ್ಠಾನ ಆಗ್ತಾ ಇರುವಂತಹ ಅಭಿವೃದ್ಧಿ ಯೋಜನೆಗಳು, ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಅದರ ಲಾಭವನ್ನ ಕೃಷಿಕರು ತೆಗೆದುಕೋಬೇಕು, ವಿವರವಾಗಿ ಮಾತನಾಡಿ ಸರ್. ಸರ್, ಮೊಟ್ಟ ಮೊದಲನೇದಾಗಿ ಎಲ್ಲ ಕೇಳುವರಿಗೂ ನಮಸ್ಕಾರ. ನಮ್ಮ ಇಲಾಖೆಯಲ್ಲಿ ಸುಮಾರು 3 ತರದ ಯೋಜನೆಗಳಿದ್ದಾವೆ ಸರ್. ಒಂದು ಜಿಲ್ಲಾ ಪಂಚಾಯತ್ ಜಿಲ್ಲಾ ವಲಯದ ಕಾರ್ಯಕ್ರಮಗಳು, ಕೇಂದ್ರ ಪುರಸ್ಕೃತ ಯೋಜನೆಗಳು, ಮತ್ತೆ ರಾಜ್ಯ ವಲಯದಿಂದ ರಾಜ್ಯ ವಲಯದ ಯೋಜನೆಗಳಂತ 3 ಭಾಗವಾಗಿ ವಿಂಗಡಣೆ ಮಾಡ್ತೀವಿ ಸರ್. ಇದರಲ್ಲಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ಹೇಳ್ತಾ ಹೋಗ್ತೀನಿ ಸರ್. ಇದರಲ್ಲಿ ಮುಖ್ಯವಾಗಿ ನಾವು 4 ಯೋಜನೆಗಳನ್ನ ವಿಂಗಡಣೆ ಮಾಡ್ತೀವಿ. ಒಂದು ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ ಅಂತಕ್ಕಂತ ಯೋಜನೆ ಸರ್. ಈ ಒಂದು ಯೋಜನೆಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಥವಾ ಮೀನು ಕೃಷಿಕರು ಅವರ ಸ್ವಂತ ಜಮೀನಿನಲ್ಲಿ 1 ಗುಂಟೆಯಿಂದ 10 ಗುಂಟೆವರೆಗಿನ ಬಾವಿ, ಹೊಂಡ ಅಥವಾ ಸಣ್ಣ ಸಣ್ಣ ಅಳಿವೆಗಳು ಹೊಂದಿದ್ದಲ್ಲಿ ಅಂತಹ ಫಲಾನುಭವಿಗಳಿಗೆ ಮೀನುಗಾರಿಕೆಯನ್ನು ಪರಿಣಾಮಕಾರಿಯಾಗಿ ಅಭಿವೃದ್ಧಿಪಡಿಸಲು ಪ್ರತಿ ಫಲಾನುಭವಿಗೆ ಗರಿಷ್ಠ 500 ಬಿತ್ತನೆ ಗಾತ್ರದ ಉಚಿತ ಮೀನು ಮರಿಯನ್ನು ಕೊಡ್ತಾ ಹೋಗ್ತೀವಿ ಸರ್ ನಮ್ಮ ಇಲಾಖೆಯಿಂದ. ಅದೇ ರೀತಿ ಒಂದು ವಿಶೇಷವಾಗಿ ಅಂದ್ರೆ ಗ್ರಾಸ್ ಕಾರ್ಪ್, ಎಲ್ಲೆಲ್ಲಿ ನಮ್ಮ ಕೆರೆ ಕುಂಟೆಗಳಲ್ಲಿ ಹುಲ್ಲು ಬೆಳ್ಕೊಂಡಿರುತ್ತೋ ಈ ತಳಿ ಒಂದು ಅದ್ಭುತವಾಗಿ ಎಲ್ಲಾ ನಮ್ಮ ಹುಲ್ಲನ್ನು ತಿನ್ನುತ್ತೆ ಸರ್. ಸಸ್ಯಗಳನ್ನ ತೇಲುವ ಅಥವಾ ಒಳಗೆ ಮುಳುಗಿರ್ತಕ್ಕಂತ ಸಸ್ಯಗಳು ಅದನ್ನೆಲ್ಲ ತಿನ್ನುತ್ತೆ. ಇದನ್ನ ನಾವು ಇದರ ಈ ಮೀನ್ ಮರಿನ ಖರೀದಿಗಾಗಿ ಸುಮಾರು 5,000 ಮಿತಿಗೊಳಿಸಿ ಸಹಾಯಧನ ನಾವು ಕೊಡ್ತೀವಿ ರೈತರಿಗೆ. ಮತ್ತೆ ಎರಡನೇ ಯೋಜನೆ ಅಂದ್ರೆ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ವಿಶೇಷವಾಗಿ ನಮ್ಮ SC/ST ವರ್ಗದವರಿಗೆ ಸಹಾಯ ಅಂತ ಈ ಒಂದು ಯೋಜನೆಯಲ್ಲಿ ಮೀನು ಸಾಕಾಣಿಕೆ ಕೊಳ ನಿರ್ಮಾಣಕ್ಕೆ ಘಟಕ ವೆಚ್ಚಕ್ಕೆ ಪ್ರತಿ 5 ಲಕ್ಷಗಳ %80 ಒಂದು ಎಕರೆಗೆ ಕೊಡ್ತೀವಿ ಸರ್. ಮತ್ತೆ 4 ಲಕ್ಷಗಳ ಸಹಾಯಧನವನ್ನು ಕೂಡ ನೀಡಲಾಗ್ತದೆ. ಕೊಳದ ಕನಿಷ್ಠ ವಿಸ್ತೀರ್ಣ 1/2 ಎಕರೆ ಇರಬೇಕು. ಜೊತೆಗೆ ಈ ಯೋಜನೆಯಡಿ ಕೈಗೊಳ್ಳಬೇಕಾದ ಇತರ ಘಟಕಗಳಾದ ಬಾವಿ ಮತ್ತು ಹೊಂಡಗಳಲ್ಲಿ ಉಚಿತ ಮೀನು ಮರಿ ಸರಬರಾಜು ಕೂಡ ಮಾಡ್ತೀವಿ. ಮತ್ತೆ ಮೀನುಗಾರಿಕೆ ಸಲಕರಣೆಯನ್ನು ಕೂಡ ಕೊಡ್ತೀವಿ. ಸುಮಾರು 10,000 ಮುಖಬೆಲೆಯ ಒಂದು ಕಿಟ್ ಅಂತ ನಮ್ಮಲ್ಲಿ ಕೊಡ್ತೀವಿ. ಅದರಲ್ಲಿ ಬಲೆ ಇರುತ್ತೆ, ಸಿಂಕರ್ಸ್ ಇರುತ್ತೆ, ಫ್ಲೋಟರ್ಸ್ ಇರುತ್ತೆ, ಇದೆಲ್ಲ ಇರುತ್ತೆ ಸರ್. ನಂತರ ಮೀನು ಮಾರುಕಟ್ಟೆ ಮತ್ತು ಮತ್ಸ್ಯ ವಾಹಿನಿಗೆ ಸಹಾಯಧನ ಅಂತ ಇದು ನಮ್ಮ ಕೆಳಮಟ್ಟದ ಮೀನುಗಾರಿಕೆ ತಲುಪುವಂತ ಒಂದು ಯೋಜನೆ ಸರ್. ಇದು ವೃತ್ತಿ ನಿರತ ನಮ್ಮ ಮೀನುಗಾರರು ನದಿ ಜಲಾಶಯ ಅಥವಾ ಕೆರೆಗಳಲ್ಲಿ ಹಿಡಿದತ್ತಕ್ಕಂತ ಮೀನನ್ನ ಹತ್ತಿರದ ಪ್ರದೇಶಗಳಿಗೆ ತ್ವರಿತವಾಗಿ ಸಾಗಿಸಲು ಮತ್ತು ತಾಜಾವಾಗಿ ಕೊಂಡೊಯ್ಯಲು ಒಂದೊಡೆಯಿಂದ ಇನ್ನೊಂದೊಡೆಗೆ ಸುಲಭವಾಗಿ ಸಾಗಿಸಲು ಅನುಕೂಲವಾಗುವಂತೆ ಪ್ಲಾಸ್ಟಿಕ್ ಕ್ರೇಟ್ಸ್, ಹೋಂಡಾ ಮಾದರಿಯ ದ್ವಿಚಕ್ರ ವಾಹನ ಮತ್ತು ಶಾಖ ನಿರೋಧಕ ಪೆಟ್ಟಿಗೆಗಳು ಮತ್ತು ತ್ರಿಚಕ್ರ ವಾಹನ ಮತ್ತು ಶಾಖ ನಿರೋಧಕ ಪೆಟ್ಟಿಗಳನ್ನು ಕ್ರಮವಾಗಿ ಸುಮಾರು 25% ಸಬ್ಸಿಡಿಯಲ್ಲಿ ನಾವು ಅವ್ರಿಗೆ ಕೊಡ್ತೀವಿ. ದ್ವಿಚಕ್ರ ವಾಹನಕ್ಕಾದ್ರೆ ಮ್ಯಾಕ್ಸಿಮಮ್ 25% ಅಂದ್ರೆ ಅದು ಘಟಕ ವೆಚ್ಚ 40,000 ಇರುತ್ತೆ ಸರ್. ಅದರಲ್ಲಿ ನಾವು ಅವರಿಗೆ 10,000 ಅವರಿಗೆ ಕೊಡ್ತೀವಿ. ಅದೇ ರೀತಿ ಮತ್ತೆ 4ನೇದು ಮತ್ತು ಕೊನೆಯದು ಯೋಜನೆ ಅಂದ್ರೆ ವಸ್ತು ಪ್ರದರ್ಶನ ಮತ್ತು ತರಬೇತಿ. ನಮ್ಮ ಇಲಾಖೆಯಲ್ಲಿ ಈ ಯೋಜನೆಯಡಿ ವಸ್ತು ಪ್ರದರ್ಶನ, ತರಬೇತಿ, ಕ್ಷೇತ್ರೋತ್ಸವ, ಕಾರ್ಯಾಗಾರ ಮತ್ತು ಪ್ರಾತ್ಯಕ್ಷಿಕೆ ಆಯೋಜಿಸ್ತೀವಿ ರೈತರ ಹೊಂಡಗಳಲ್ಲಿ. ಇಲಾಖಾ ವತಿಯಿಂದ ನಡೆಯುವ ನಮ್ಮ ಮೈಸೂರು ದಸರಾ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆಯುವ ವಸ್ತು ಪ್ರದರ್ಶನಗಳಲ್ಲಿ ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತೀವಿ. ಅದೇ ರೀತಿ ಈಗ ರಾಜ್ಯ ವಲಯದ ಯೋಜನೆ ಬಗ್ಗೆ ಹೇಳಬೇಕಂದ್ರೆ ಸುಮಾರು 10 ಯೋಜನೆಗಳು ಇದಾವೆ ಸರ್. ಇದರಲ್ಲಿ ಮೊದಲನೇದಾಗಿ ರಾಜ್ಯ ವಲಯ ಕೂಡ ನಾವು ಕಿಟ್, ಮೀನುಗಾರಿಕೆ ಸಲಕರಣೆ ಕಿಟ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕೊಡ್ತೀವಿ ಸರ್. ಈ ಒಂದು ಯೋಜನೆಯಲ್ಲಿ ಮೀನುಗಾರರಿಗೆ 10,000 ಮುಖಬೆಲೆಯ ಕಿಟ್ ಅನ್ನ ಕೊಡ್ತೀವಿ. ಮತ್ತೆ ಮೀನು ಮರಿಗೆ ಖರೀದಿಗೆ ಸಹಾಯಧನ, ನಮ್ಮ ರೈತರು ಖರೀದಿ ಮಾಡ್ತಿರ್ತಕ್ಕಂಥ ಮೀನು ಮರಿ ಅವರ ಸ್ವಂತ ಕೆರೆಗೆ ಬಿಟ್ಟು ಅವರಿಗೆ ಬಿತ್ತನೆ ಮೀನು ಮರಿ ಅವರು ಖರೀದಿ ಮಾಡಿದ್ರೆ ಅವರಿಗೆ ಗರಿಷ್ಠ 50%ಗೆ ಮಿತಿಗೊಳಿಸಿ ಒಬ್ಬರಿಗೆ ಅಂದ್ರೆ ಇಂಡಿವಿಜುವಲ್ ಬೆನಿಫಿಷಿಯರಿ ಅಂದ್ರೆ ಒಬ್ಬ ಬೆನಿಫಿಷಿಯರಿಗೆ 5,000 ಮತ್ತು ಸಹಕಾರಿ ಸಂಘಗಳು ಮತ್ತು ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಗರಿಷ್ಠ 20,000 ಮೀನುಗಾರಿಕೆ ಇಲಾಖೆಯಿಂದ ಅವರಿಗೆ ಸಹಾಯಧನ ಕೊಡ್ತೀವಿ. ಅದೇ ರೀತಿ ಇದರಲ್ಲೂ ಕೂಡ ಸಂಶೋಧನೆ ಮತ್ತು ವಿಸ್ತರಣೆಗೆ ಮತ್ತು ಪ್ರದರ್ಶನ ತರಬೇತಿ ಅಂತ ಈ ಒಂದು ಯೋಜನೆಯಲ್ಲಿ ಮೀನು ಕೃಷಿಕರ ದಿನಾಚರಣೆ ಅಂತ ಮಾಡ್ತೀವಿ. ಮೀನು ಕೃಷಿಕರ ದಿನಾಚರಣೆ ಜುಲೈ 10 ಪ್ರತಿ ವರ್ಷ ನಾವು ಆಚರಿಸ್ತೀವಿ. ಮತ್ತೆ ಮೀನುಗಳ ಕ್ಷೇತ್ರೋತ್ಸವ, ಮತ್ಸ್ಯಮೇಳ, ಮೀನುಗಾರರಿಗೆ ತರಬೇತಿ ಕಾರ್ಯಕ್ರಮ ಕೂಡ ಈ ಒಂದು ಯೋಜನೆಯಲ್ಲಿ ಹಮ್ಮಿಕೊಳ್ತೀವಿ. ಆರ್ಕೆವಿವೈ ಯೋಜನೆಯಡಿ ಮೀನುಗಾರಿಕೆ ಸಲಕರಣೆಗಳ ಪೂರೈಕೆ ಸಹಾಯಕ ಅಂತ ಇದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಉಚಿತವಾಗಿ ಮೀನುಗಾರಿಕೆ ಸಲಕರಣೆ ಕಿಟ್ ಅನ್ನು ಕೊಡ್ತೀವಿ ಸರ್. ಅದಾದ ನಂತರ ನಮ್ಮ ಜಲಾಶಯದಲ್ಲಿ ಮೀನು ಮರಿನ ಬಿತ್ತನೆ ಮಾಡ್ತೀವಿ. ಇದು ಆರ್ಕೆವಿವೈ ಒಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಇದರಲ್ಲಿ ಸುಮಾರು ಬೆರಳುದ್ದ ಗಾತ್ರ ಅಂದ್ರೆ 70-100 mm ಅಂದ್ರೆ 7-10 cm ಗಾತ್ರದ ಮೀನನ್ನ ಬಲಿತಂಬಿರೋನ ಜಲಾಶಯ, ಫಾರ್ ಎಕ್ಸಾಂಪಲ್ ಹೇಮಾವತಿ ಆಗಿರ್ಬೋದು, ಯಗಚಿ ಆಗಿರ್ಬೋದು, ಆ ಜಲಾಶಯಗಳಿಗೆ ಬಿಡ್ತೀವಿ ಸರ್. ಮತ್ತೆ ನೀಲಿ ಕ್ರಾಂತಿ ಯೋಜನೆ ಅಂತ ಇದು ವಿಶೇಷವಾಗಿ ನಮ್ಮ ಕೇಂದ್ರ ಪ್ರಾಯೋಜಿತ ಯೋಜನೆ. ಇದರಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣ ಮಾಡತಕ್ಕಂತ ಒಬ್ಬ ಫಲಾನುಭವಿಗೆ ಮಿನಿಮಮ್ 1/2 ಎಕರೆ ಅವರು ಮಾಡಲೇಬೇಕಾಗುತ್ತೆ. ಒಟ್ಟು ಟೋಟಲ್ ಇದಕ್ಕೆ ಘಟಕ ವೆಚ್ಚ ಬಂದ್ಬಿಟ್ಟು 7 ಲಕ್ಷ. ಇದರಲ್ಲಿ SC/ST 60%, ಇತರ ಯಾವುದೇ ಮಹಿಳೆ ಆಗಿರಲಿ ಅವರಿಗೂ ಕೂಡ 60% ಇರುತ್ತೆ, ಮತ್ತೆ ಸಾಮಾನ್ಯ ವರ್ಗದವರಿಗೆ 40% ಕೊಡ್ತೀವಿ ಸರ್. ಮತ್ತೆ ಮತ್ಸ್ಯಾಶ್ರಯ ಯೋಜನೆ ಅಂತ ಸರ್, ಇದರಲ್ಲಿ ನಿರ್ವಸತಿ ಮೀನುಗಾರರಿರ್ತಾರಲ್ಲ, ತಮ್ಮ ಸ್ವಂತ ನಿವೇಶನ ಹೊಂದಿರತಕ್ಕಂಥವರಿಗೆ ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರಿಗೆ ವಸತಿ ಸೌಕರ್ಯವನ್ನು ಒದಗಿಸ್ತೀವಿ. ಇದರಲ್ಲಿ SC/ST 1/60, ಜನರಲ್ಗೆ 1,20,000 ಸಬ್ಸಿಡಿ ಕೊಡ್ತೀವಿ. ಅದೇ ರೀತಿ ಸೀಗಡಿ ಮತ್ತು ಹಿನ್ನೂರು ಮೀನು ಕೃಷಿಗೆ ಪ್ರೋತ್ಸಾಹ ಯೋಜನೆ ಸರ್, ಇದು ಈ ವರ್ಷನೇ ಮೊಟ್ಟ ಮೊದಲ ಬಾರಿಗೆ ಹೊಸ ಯೋಜನೆ ಅಂತ ಹೇಳ್ಬೋದು. ಈ ಯೋಜನೆ ಪ್ರೋತ್ಸಾಹದಡಿ ಈ ಯೋಜನೆಯನ್ನು ನಮ್ಮ ಜಲಾಶಯಗಳಿಗೆ ಸೀಗಡಿ ಮೀನು ಮರ ಬಿತ್ತನೆ ಮಾಡಬೇಕಂತದ್ದು ಅದು, ಯಾಕಂದ್ರೆ ಸುಮಾರು ತರ ವೆರೈಟೀಸ್ಗಳು ಜಲಜೀವಿಗಳು ಇರ್ತವೆ. ಸೊ ನಮ್ಮ ಸೀಗಡಿ ಒಂಥರ ಎಂಡೇಂಜರ್ಡ್ ಆಗಿರೋದ್ರಿಂದ ಇದೊಂದು ಯೋಜನೆ ಹೊಸದು ಮಾಡಿದ್ದಾರೆ. ಈ ಯೋಜನೆಯಲ್ಲಿ ಸುಮಾರು 500 ಮೀನು ಮರಿ ತರ ಜಲಾಶಯದ ವಿಸ್ತೀರ್ಣದ ಪ್ರಕಾರ ಈ ಯೋಜನೆಯನ್ನು ಅನುಷ್ಠಾನ ಮಾಡಬಹುದಾಗಿದೆ ಸರ್. ಮತ್ತೆ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಸರ್, ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಈ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯವರಿಗೆ ನಮ್ಮ ಕೇಂದ್ರ ಪ್ರಾಯೋಜಿತ ಯೋಜನೆಯಲ್ಲಿ ಯಾವ ರೀತಿ ಅನುಷ್ಠಾನ ಮಾಡ್ತೀವೋ ಅದೇ ರೀತಿ 60%ರಷ್ಟು SC/ST ಅಥವಾ ಮಹಿಳೆಯರಿಗೆ ಮತ್ತು 40% ಇತರೆ ಸಾಮಾನ್ಯ ವರ್ಗದವರಿಗೆ ನೀಡಲಾಗುವುದು ಸರ್. ಅದೇ ರೀತಿ ಕೇಂದ್ರ ಪುರಸ್ಕೃತ ಅಥವಾ ಪ್ರಾಯೋಜಿತ ಯೋಜನೆಗೆ ಬಂದರೆ ನಮ್ಮಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣಕ್ಕೆ ಒಂದು ಸಹಾಯಧನ ಅಂತ ಒಂದು ಯೋಜನೆ. ಈ ಯೋಜನೆಯಲ್ಲಿ ಅದೇ ಘಟಕ ವೆಚ್ಚ 7 ಲಕ್ಷ ಇದ್ದು SC/ST 60% ಕೊಡ್ತೀವಿ, ಸುಮಾರು 4,20,000 ಅವರಿಗೆ ಬರುತ್ತೆ. ಮತ್ತೆ ಸಾಮಾನ್ಯ ವರ್ಗದವರಿಗೆ 40% ಅಂದ್ರೆ 2,80,000 1 ಹೆಕ್ಟರ್ ಮೀನು ಕೃಷಿ ಕೊಳ ಮಾಡಿದ್ರೆ ಅವ್ರಿಗೆ ಕೊಡ್ತೀವಿ. ಮತ್ತೆ ಈ ಯೋಜನೆಯಲ್ಲಿ ಇದು ತ್ರಿಚಕ್ರ ವಾಹನ, 4 ಚಕ್ರದ ವಾಹನ ಮತ್ತೆ ದ್ವಿಚಕ್ರ ವಾಹನ ಇದನ್ನು ಕೂಡ ಕೊಡ್ತೀವಿ ಅವರಿಗೆ. ಸೇಮ್ ಇದೆ 60 ಮತ್ತು 40 ಅನುಪಾತದಲ್ಲಿ ಕೊಡ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ವಿಶೇಷವಾಗಿ ಯೋಜನೆ ಆಗಿರ್ತಕ್ಕಂಥದ್ದಂದ್ರೆ ನಮ್ಮ ಮಹಿಳಾ ಮೀನುಗಾರರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತೀವಿ ಸರ್. ಮಹಿಳಾ ಮೀನುಗಾರರು ಮೀನುಗಾರಿಕೆ ಚಟುವಟಿಕೆಯನ್ನು ಕೈಗೊಳ್ಳಲು ಶೂನ್ಯ ಬಡ್ಡಿ ದರದಲ್ಲಿ ಗರಿಷ್ಠ 50,000 ವಾಣಿಜ್ಯ ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಂದ ಸಾಲ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಮತ್ತೆ ಈಗ ಇತ್ತೀಚೆಗೆ ಮಾಮೂಲಿ ನಮ್ಮ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕೊಡ್ತೀವಿ ಸರ್. ಇದೊಂದು ಹೊಂದಿಕೊಳ್ಳುವ ಮತ್ತು ಸರಳೀಕೃತ ಕಾರ್ಯವಿಧಾನಗಳೊಂದಿಗೆ ಒಂದೇ ಕಿಟಕಿಯ ಅಡಿಯಲ್ಲಿ ಮೀನು ಕೃಷಿಕರಿಗೆ, ರೈತರಿಗೆ ಸಮಗ್ರ ಸಾಲ ಅವಶ್ಯಕತೆಗಳಿಗೆ ಸಮರ್ಪಕ ಮತ್ತು ಸಮಯೋಜಿತ ಸಾಲ ಅಗತ್ಯವನ್ನು ಒದಗಿಸುವುದು. ಈ ಕಾರ್ಡ್ ಸುಮಾರು 5 ವರ್ಷದ ಒಳಗೆ ಮಾನ್ಯವಾಗಿರುತ್ತದೆ ಮತ್ತು ವಾರ್ಷಿಕ ವಿಮರ್ಶೆಗೆ ಒಳಪಟ್ಟಿರುತ್ತದೆ. ಮಾರ್ಗಸೂಚಿಗಳ ಪ್ರಕಾರ 1.6 ಲಕ್ಷ ಸಾಲದ ಮಿತಿಯವರೆಗೆ ಯಾವುದೇ ಮೇಲಾಧಾರ ಭದ್ರತೆ ಅಗತ್ಯವಿರುವುದಿಲ್ಲ. ಮತ್ತೆ ಮರುಪಡೆಯುವಿಕೆಗೆ ಸಂಬಂಧವಿಲ್ಲದಿದ್ದಲ್ಲಿ 1.6 ಲಕ್ಷಕ್ಕಿಂತ ಹೆಚ್ಚಿನ ಸಾಲದ ಮಿತಿಗೆ ಮೇಲಾಧಾರ ಭದ್ರತೆಯನ್ನು ಪಡೆಯಬಹುದು ಮತ್ತು ಚೇತರಿಕೆಗೆ ಸಂಬಂಧವಿಲ್ಲದಿರುವಿಕೆಗೆ 3 ಲಕ್ಷಕ್ಕಿಂತ ಹೆಚ್ಚಿನದಾಗಿದೆ. ಬಹಳಷ್ಟು ಯೋಜನೆಗಳನ್ನ ಇಲಾಖೆಯಿಂದ ತಾವು ಅನುಷ್ಠಾನ ಮಾಡ್ತಾ ಇದ್ದೀರಿ ವಿವೇಕ್ ಅವರೇ. ಹಾಸನ ಜಿಲ್ಲೆನಲ್ಲಿ ಮೀನುಗಾರಿಕೆಗೆ ಏನು ಅವಕಾಶಗಳಿದೆ ಅಂತ ತಮಗನ್ಸುತ್ತೆ? ನಮ್ಮ ಹಾಸನ ಜಿಲ್ಲೆಯಲ್ಲಿ ತುಂಬಾ ವಾಟರ್ ಸ್ಪ್ರೆಡ್ ಏರಿಯಾ ಅಂತೀವಿ, ತುಂಬಾ ನೀರು ಹರಿಯತಕ್ಕಂತ ಜಾಗ ಇದು. ಮೀನುಗಾರಿಕೆಗೆ ಹೇಳಿ ಮಾಡಿಸಿರ್ತಕ್ಕಂತ ಜಾಗ ಆಗಿದೆ. ನಮ್ಮಲ್ಲಿ ಸುಮಾರು ಇಲಾಖೆಯಲ್ಲಿ ಟೋಟಲ್ ಆಗಿ ಒಟ್ಟು 166 ಇಲಾಖೆ ಕೆರೆಗಳಿರ್ತವೆ. ಇದು 40 ಹೆಕ್ಟರ್ ಗಿಂತ ಮೇಲೆ ಜಲವಿಸ್ತೀರ್ಣ ಇರುತ್ತಲ್ಲ ಸರ್, ಆ ಜಲವಿಸ್ತೀರ್ಣಕ್ಕೆ ಅನುಗುಣವಾಗಿ ನಾವು ಇಲಾಖೆ ಕೆರೆಗಳಂದ್ರೆ 40 ಹೆಕ್ಟರ್ ಗಿಂತ ಮೇಲ್ಪಟ್ಟನ್ನ ಇಲಾಖೆ ಕೆರೆಗಳಂತ ವಿಂಗಡಿಸ್ತೀವಿ. 40ಕ್ಕಿಂತ ಕೆಳಗಿರತಕ್ಕಂಥದ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಅದೇ ರೀತಿ ನಮ್ಮಲ್ಲಿ 3 ಜಲಾಶಯಗಳು ಕೂಡ ಇದಾವೆ, 4 ನದಿ ಭಾಗಗಳು ಇದಾವೆ, ಮತ್ತೆ ಸುಮಾರು 19 ಸಹಕಾರಿ ಸಂಘಗಳು ಹಾಸನ ಜಿಲ್ಲೆಯಲ್ಲಿ ಕಾರ್ಯನಿರತವಾಗಿದೆ, ಮತ್ತೆ 7 ಮೀನು ಮರಿ ಪಾಲನಾ ಕೇಂದ್ರಗಳು, ಗ್ರಾಮ ಪಂಚಾಯತಿ ಕೆರೆಗಳು 3608 ಇದಾವೆ, ಮತ್ತು ಜಿಲ್ಲಾ ಖಾಸಗಿ ಕೆರೆಗಳು 9809. ಅದರಲ್ಲಿ ಹೆಚ್ಚಿನದಾಗಿ ನಮ್ಮ ಸಕಲೇಶ್ವರ ಮತ್ತು ಆಲೂರು ಭಾಗದಲ್ಲಿ ಕಂಡುಬರುತ್ತವೆ. ಮತ್ತೆ ನಮ್ಮಲ್ಲಿ ಸುಮಾರು ಮೀನುಗಾರರ ಕುಟುಂಬಗಳು 50,170 ಅರೆಕಾಲಿಕ ಮತ್ತು ಪೂರ್ಣಕಾಲಿಕ 12,420 ಕುಟುಂಬಗಳು ನಮ್ಮ ಮೀನುಗಾರಿಕೆ ವೃತ್ತಿಯನ್ನೇ ಅವಲಂಬಿಸಿಕೊಂಡು ತಮ್ಮ ಜೀವನವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಷ್ಟೆಲ್ಲ ರಿಸೋರ್ಸಸ್ ಇದೆ, ಹಾಗಾಗಿ ಹಾಸನ ಜಿಲ್ಲೆ ಒಂದು ಮೀನುಗಾರಿಕೆಯನ್ನು ಮಾಡಬಹುದಾಗಿದೆ. ವಿವೇಕ್ ಅವರೇ, ರಿಸೋರ್ಸಸ್ ಇದೆ, ಉದಾಹರಣೆಗೆ ತಾವೇ ಹೇಳಿದ್ರಿ ಮಲೆನಾಡು ಭಾಗದಲ್ಲಿ ನೀರಿನ ಸಂಚಯ ಬಹಳಷ್ಟಿದೆ ಅಂತ ಹೇಳಿ, ಆದ್ರೆ ಮೀನುಗಾರಿಕೆಯನ್ನ ಎಲ್ಲ ಕಡೆ ಪ್ರಚಾರ ಮಾಡೋದಕ್ಕೆ ಅಭಿವೃದ್ಧಿಪಡಿಸೋದಕ್ಕೆ ಇಲಾಖೆ ಏನ್ ಮಾಡ್ತಾ ಇದೆ? ಇಲಾಖೆಯಲ್ಲಿ ಸರ್ ನಮ್ಮಲ್ಲಿ ಸುಮಾರು ಯೋಜನೆಗಳಿದಾವಲ್ಲ, ಇದನ್ನ ಮೀನುಗಾರ ಕೆಳ ಮಟ್ಟದ ವರೆಗೂ ತಲುಪುವಾಗೆ ನಾವು ಅನುಷ್ಠಾನ ಮಾಡ್ತಾ ಬಂದಿದೀವಿ ಸರ್. ನೀವು ಮಲೆನಾಡಿನ ಭಾಗಕ್ಕೆ ಹೋಗಿ ಅಲ್ಲಿ ಕಾಫಿ ತೋಟಗಳಲ್ಲಿ ಮತ್ತೊಂದು ಕಡೆ ಏನು ಕೆರೆ ಕಟ್ಟೆಗಳನ್ನು ಕಟ್ಟಿರ್ತಾರೆ, ಅಂತ ಕಡೆಗಳಲ್ಲೆಲ್ಲ ಮೀನು ಕೃಷಿಯನ್ನು ಮಾಡಿ ಲಾಭದಾಯಕ ಆಗತ್ತೆ ಅಂತ ಮಾಹಿತಿನ ಕೊಡ್ತಿರ್ತೀರಾ, ಹೇಗೆ ಅವರ ಮನವೊಲಿಸ್ತೀರಿ ಮೀನು ಕೃಷಿ ಬಗ್ಗೆ? ಸರ್ ನಮ್ಮ ಮಲೆನಾಡು ಭಾಗದಲ್ಲಿ ಅತ್ಯಂತ ಅವರು ಬೇಸಿಗೆ ಕಾಲದಲ್ಲಿ ತಮಗೆ ನೀರಿನ ಅಭಾವ ಕಂಡು ಬರೋದ್ರಿಂದ ಸಣ್ಣ ಸಣ್ಣ ಹೊಂಡಗಳು ಮಾಡಿಕೊಂಡಿರ್ತಾರೆ. ಆತರ ಹೊಂಡಗಳಲ್ಲಿ ನಮ್ಮಲ್ಲಿ ಸುಮಾರು ಜನ ಮೀನುಗಾರರು ಅಂದ್ರೆ ರೈತರು ಬಂದು ನಮಗೆ ಕೇಳ್ತಾರೆ, ಸರ್ ನಾವು ಇಂತ ಇಷ್ಟು ಜಲವಿಸ್ತೀರ್ಣದಲ್ಲಿ ನಮಗೆ ಮೀನುಗಾರಿಕೆ ಮಾಡಬಹುದಾ ಅಂತಂದು. ಸಣ್ಣ ಸಣ್ಣ ಹೊಂಡಗಳಲ್ಲಿ ಮಾಡಬಹುದು ಸರ್, ನಮ್ಮ ಇಲಾಖೆಯಲ್ಲಿ ಎಲ್ಲೆಲ್ಲಿ ನೀರಿರುತ್ತೋ ಅಲ್ಲೆಲ್ಲ ಮೀನುಗಾರಿಕೆ ಮಾಡಬಹುದಾಗಿದೆ. ಯಾಕಂದ್ರೆ ಒಂದು ಚದರ ಅಡಿಗೆ 1 square feet ಅಂತ, ಅದಕ್ಕೆ 1 ಮೀನು ಮರಿನ ಬಿಡಬಹುದಾಗಿದೆ. ಮತ್ತೆ ಅದಕ್ಕೆ ಆಹಾರ ಅಭ್ಯಾಸ ಏನ್ ಮಾಡ್ಬೇಕಂದ್ರೆ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಸಿಗ್ತಕ್ಕಂತ ಪರಿಕರಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬೇಕಾಗಿದೆ. ಅದು ಏನಂದ್ರೆ ಶೇಂಗಾ ಹಿಂಡಿ ಅತ್ಯಂತ ಪೌಷ್ಟಿಕಾಂಶ ಯುಕ್ತವಾಗಿದ್ದು, ಮತ್ತೆ ಇದೊಂದು ನಮ್ಮ ಅಕ್ಕಿ ತೌಡು ಅಂತೀವಲ್ಲ, ಇದು 7.5 ಮತ್ತೆ 2.5 10 ವಿಂಗಡಣೆ ಮಾಡಿದ್ರೆ 2.5 ಭಾಗ ಶೇಂಗಾ ಹಿಂಡಿಯನ್ನ 7.5 ಭಾಗ ಅಕ್ಕಿ ತೌಡನ್ನ ಬೆರೆಸಿ ನಮ್ಮ ರಾಗಿ ಮುದ್ದೆ ಟೈಪ್ ಮಾಡಿ ಒಂದೇ ಮೂಲೆಯಲ್ಲೇ ಬಿಡ್ತಾ ಹೋದ್ರೆ ಆ ಮೀನುಗಳು ತಾನಾಗೆ ಬಂದು ತಿನ್ನುತ್ತೆ. ಈ ತರ ಎಲ್ಲ ನಾವು ಸುಮಾರು ಕಡೆ ಕೊಡ್ತಾ ಬಂದಿದೀವಿ ಸರ್ ಅವರಿಗೆ, ಅವರೆಲ್ಲ ನಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಸಂಪರ್ಕದಲ್ಲಿದ್ದು ನಾವು ಅವರಿಗೆ ನಮ್ಮ ರಿಸರ್ಚ್ ಸಂಶೋಧನೆ ಅಥವಾ ಇದರಿಂದ ಮಾಡಿರ್ತಕ್ಕಂತ ಹಲವಾರು ಮಾಹಿತಿಗಳನ್ನ ಕೊಡ್ತಾ ಬರ್ತೀವಿ ಸರ್. ವಿವೇಕ್ ಅವರೇ, ಮೀನ್ ಸಾಕಬೇಕು ಅಂದ್ರೆ ಮೀನ್ ಮರಿಬೇಕು. ಹೌದು ಸರ್. ಅಲ್ವೇ, ಈಗ ಇಲಾಖೆನೂ ಕೂಡ ಮೀನ್ ಮರಿಯನ್ನ ಸರಬರಾಜು ಮಾಡುತ್ತೆ. ಈಗ ಮೀನ್ ಮರಿ ಸರಬರಾಜನ್ನ ಎಲ್ಲೆಲ್ಲಿಂದ ಮಾಡ್ತೀರಿ, ಯಾವ ಯಾವ ತಳಿ ಮೀನ್ ಮರಿಗಳನ್ನ ಈಗ ತಾವು ಕೊಡ್ತಾ ಇದ್ದೀರಿ? ಮತ್ತೆ ಬಹಳಷ್ಟು ಜನ ದೂರದ ಆಂಧ್ರದಿಂದಲೋ ಮತ್ತಲ್ಲಿಂದಲೋ ಮೀನ್ ಮರಿ ತರ್ತೀವಿ ಅಂತಾರೆ. ಸೊ ಈಗ ಯಾವ್ಯಾವ ತಳಿನ ನಮ್ಮ ರೈತರು ಸಾಕಬಹುದು, ಮೀನು ತಳಿಗಳು, ಅದರ ಲಭ್ಯತೆ, ಅದರ ಬಗ್ಗೆ ಮಾಹಿತಿಯನ್ನು ನೀಡಿ. ನಮ್ಮಲ್ಲಿ ಮುಖ್ಯವಾಗಿ ಮೀನು ಮರಿ ಉತ್ಪಾದನಾ ಕೇಂದ್ರ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ BRP ಭದ್ರಾ ರಿಸರ್ವ್ ಪ್ರಾಜೆಕ್ಟ್ ಅಂತ ಇದೆ ಸರ್. ನಮ್ಮಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಲ್ಲಿಂದ ಮೀನು ಮರಿ ಸಪ್ಲೈ ಮಾಡ್ತಾರೆ. ಅಲ್ಲಿಂದ ನಾವು ಸ್ಪಾನ್ ಮರಿ ಅಂತೀವಿ, ಮೊಟ್ಟೆ ಒಡೆದು 7 ದಿನ ಒಳಗೆ ಅವರು ಮೀನು ಮರಿನ ಅಲ್ಲಿಂದ ತಗೋಬಂದು ನಮ್ಮಲ್ಲಿ ಸುಮಾರು 7 ಪಾಲನಾ ಕೇಂದ್ರಗಳಿದಾವೆ. ಇಲ್ಲಿ ಅಲ್ಲಿಂದ ತಗೊಬಂದು ಇಲ್ಲಿ ಸುಮಾರು 20-25 ದಿನಗಳವರೆಗೆ ಬೆಳೆಸಿ ಅದನ್ನ ರೈತರಿಗೆ ವಿತರಣೆ ಮಾಡ್ತೀವಿ ಸರ್. ಫ್ರೈ ಗಾತ್ರದ ಮೀನು 1-1.5 ಇಂಚ್ ವರೆಗೂ ಬೆಳೆಸಿ ಅದನ್ನ ರೈತರಿಗೆ ಕೊಡ್ತೀವಿ. ಅದರಲ್ಲಿ ತಳಿಗಳ ಬಗ್ಗೆ ಹೇಳಬೇಕಂದ್ರೆ ಕಟ್ಲಾ, ರೋಹು, ಮೃಗಾಲ್ ಇವು ಭಾರತೀಯ ಗೆಂಡೆ ಮೀನುಗಳು ಅಂತ ಹೇಳಿ ಇವು ದೊಡ್ಡ ಗಾತ್ರಕ್ಕೆ ಬೆಳೀತವೆ. ಮತ್ತೆ ಇದರ ಜೊತೆ ಜೊತೆಗೆ ಅವಶ್ಯಕತೆಗೆ ಅನುಗುಣವಾಗಿ ಚೀನಿಯ ಗೆಂಡೆ ಮೀನುಗಳಾದಂತಹ ಸಿಲ್ವರ್ ಕಾರ್ಪ್, ಕಾಮನ್ ಕಾರ್ಪ್ ಮತ್ತೆ ಗ್ರಾಸ್ ಕಾರ್ಪ್ ಈ ಮೂರು ತಳಿ ಕೂಡ ರೈತರಿಗೆ ವಿತರಣೆ ಮಾಡ್ತಾ ಹೋಗ್ತೀವಿ ಸರ್. ಇದಲ್ಲದೆ ಬೇರೆ ಯಾವ್ದಾದ್ರು ಬೇರೆ ಹೊಸ ತಳಿಗಳು ಪ್ರಯೋಗ ಏನಾದ್ರೂ ಮಾಡ್ತಿದ್ದೀರಾ? ಹೊಸ ತಳಿಗಳ ಪ್ರಯೋಗ ಅಂತ ಹೇಳ್ಬೇಕಂದ್ರೆ ಸರ್, ಇದು ನ್ಯಾಚುರಲ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅಂತ ಜಾಗದಲ್ಲಿ ಈ 6 ಮೀನುಗಳನ್ನ ಮಾತ್ರ ಬಿಡಬಹುದಾಗಿದೆ. ಯಾಕಂದ್ರೆ ಬೇರೆ ಜಾತಿಯ ಮೀನುಗಳಾದಂತಹ ತಿಲಾಪಿಯಾ ಆಗಿರುವ ತಿಲಾಪಿಯಾ ಅಂದ್ರೆ ಜಿಲೇಬಿ ಮೀನ್ ಅಂತಾರೆ ಲೋಕಲಿ, ಮತ್ತೆ ಪಂಗೇಶಿಯಸ್ ಮೀನ್ ಅಂತ ಇವೆಲ್ಲ ಬೆಳೆಸೋದ್ರಿಂದ ನಮ್ಮ ಲೋಕಲ್ ಸಂತತಿ ಇರುತ್ತಲ್ಲ ಸರ್, ಅದ್ರದ ಸ್ವಲ್ಪ ಅದ್ರ ಮೇಲೆ ಪ್ರೆಷರ್ ಬೀಳುತ್ತಂತೇಳಿ ನಾವು ಇವನ್ನ ಸಜೆಸ್ಟ್ ಮಾಡೋದಿಲ್ಲ. ಯಾಕಂದ್ರೆ ತಿಲಾಪಿಯಾ ತಗೊಂಡ್ರೆ ಇದು ಪ್ರೊಲಿಫಿಕ್ ಬ್ರೀಡ್ ಅಂತೀವಿ, 3 ತಿಂಗಳಿಗೊಮ್ಮೆ ಮರಿ ಹಾಕ್ತಾನೆ ಇರುತ್ತೆ. ಮತ್ತೆ ನಮ್ಮ ಲೋಕಲ್ ಸಂತತಿ ಮೇಲೆ ಅವರಿಗೆ ಆಹಾರಕ್ಕೆ ಕಾಂಪೀಟ್ ಮಾಡ್ತದೆ, ಜಾಗಕ್ಕೆ ಕಾಂಪೀಟ್ ಮಾಡುತ್ತೆ, ಮತ್ತೆ ಅಲ್ಲಿನ ಸ್ಥಳೀಯದ ಮೇಲೆ ಕೂಡ ಹೈಬ್ರಿಡೈಸೇಷನ್ ಅಂತೀವಿ ಈ ತರದ್ದೆಲ್ಲ ಸುಮಾರು ಪ್ರಾಬ್ಲಮ್ ಮಾಡುತ್ತೆ ಸರ್. ಹಾಗಾಗಿ ನಾವು ತಿಲಾಪಿಯಾ ಈ ಮೀನು ಮರಿ ನಾವು ಸಾಮಾನ್ಯವಾಗಿ ಎರಡು ಭಾರತೀಯ ಗೆಂಡೆ ಮೀನುಗಳು ಮತ್ತು ಚೀನಾದ ಗೆಂಡೆ ಮೀನುಗಳನ್ನ ಮಾತ್ರ ಸಜೆಸ್ಟ್ ಮಾಡ್ತೀವಿ ರೈತರಿಗೆ. ಈಗ ಒಂದು ಜಾಗ ಹೇಳಿದ್ರೆ ತಾವು ಭದ್ರ ಅಂತ, ಭದ್ರ ಅದು ಬಿಟ್ಟರೆ ಬೇರೆ ಕಡೆ ಇನ್ನಲ್ಲಿ ಮೀನು ಮರಿಗಳು ಸಿಗ್ತವೆ ನಮ್ಮಲ್ಲಿ ಇದೆ ಸರ್. ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ತಕ್ಕಂಥದ್ದು ಭದ್ರಾವತಿ ಒಂದೇ, ಅದು ಬಿಟ್ಟರೆ ನುಗು ನಮ್ಮಲ್ಲಿ ಕಬಿನಿ ಇದೆ, ಅಲ್ಲಿ ಕೂಡ ಮೀನು ಮರಿ ಭಾರತೀಯ ಗೆಂಡೆ ಮೀನು ಮರಿಗಳನ್ನ ಉತ್ಪಾದನೆ ಮಾಡ್ತಾರೆ. KRS ಎಲ್ ಸಿಗಲ್ಲ ಸರ್, ಅಲ್ಲಿ ಪಾಲನಾ ಕೇಂದ್ರಗಳಿದಾವೆ, ಉತ್ಪಾದನಾ ಕೇಂದ್ರಗಳು 4 ಇದಾವೆ. ಈಗ ಮೀನು ಮರಿಗಳನ್ನ ತಂದು ನೇರವಾಗಿ ಕೆರೆ ಕೊಳಗಳಿಗೆ ಬಿಡೋದಕ್ಕಿಂತ ಅವನ್ನ ಪಾಲನಾ ಕೇಂದ್ರದಲ್ಲಿ ಪಾಲನೆ ಮಾಡಿ ಆಮೇಲೆ ತಗೊಂಡೋಗಿ ಕಟ್ಟೆ ಕೆರೆಗಳಿಗೆ ಬಿಡಿ ಅಂತ ತಾವು ಹೇಳ್ತೀರಿ? ಹೌದು ಸರ್. ಅಂದ್ರೆ ಈಗ ಮೀನು ಮರಿ ಪಾಲನಾ ಕೇಂದ್ರಗಳನ್ನು ಕೂಡ ರೈತರೇ ಇಟ್ಕೊಂಡಿದಾರಾ ಅಥವಾ ಇಲಾಖೆ ಇಟ್ಕೊಂಡಿದ್ಯಾ? ಇಲಾಖೆ ಇಟ್ಕೊಂಡಿದೆ ಸರ್. ಎಷ್ಟು ಮರಿ ದೊಡ್ಡದಾಗುತ್ತೋ ಅಷ್ಟು ಅದರದ ಬದುಕುಳಿಯುವಿಕೆ ಜಾಸ್ತಿ ಆಗುತ್ತೆ ಸರ್. ಯಾಕಂದ್ರೆ ಮೊಟ್ಟೆಯಿಂದ ಹೊರಬಂದಂತಕ್ಕಂಥ 7 ದಿನದ ಮರಿ ತಗೊಂಡ್ರೆ ಅದರಲ್ಲಿ ನಮಗೆ 100ರಲ್ಲಿ 30 ಮರಿಗಳು ಮಾತ್ರ ಉಳಿತದೆ. ಹಾಗೇನೆ ಫ್ರೈ ತಗೊಂಡ್ರೆ 40% ಬದುಕುಳಿಕೆ ಇರುತ್ತೆ. ಆ ತರ ದೊಡ್ಡ ದೊಡ್ಡ ಗಾತ್ರ ಬೆಳೆಸಿ ಬೆಳೆಸಿ ನಾವು ನ್ಯಾಚುರಲ್ ಸಿಸ್ಟಮ್ ಬಿಟ್ಟಾಗ ಹೊಂಡಗಳಿಗೋ ಬಾವಿಗಳಿಗೋ ಅವಾಗ ಅದರ ಬದುಕುಳಿಕೆ ಜಾಸ್ತಿ. ಅದಕ್ಕೆ ಇದಕ್ಕೆ ಪಾಲನಾ ಕೇಂದ್ರದಲ್ಲಿ ಹಿಡಿದಿಟ್ಕೊಂಡು ನಂತರ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅತಿ ಮುಖ್ಯ. ಒಳನಾಡು ಮೀನುಗಾರಿಕೆಯಲ್ಲಿ ಒಂದು ರೈತರು ತಮ್ಮ ಜಮೀನಿನಲ್ಲಿ ಸ್ವಂತವಾಗಿ ಕೊಳವನ್ನ ಮಾಡಿಕೊಂಡು ಮೀನು ಸಾಕುವ ವಿಧಾನ ಆದ್ರೆ, ಮತ್ತೊಂದು ತಾವೀಗಾಗಲೇ ಹೇಳದಂತೆ ಸ್ವಾಭಾವಿಕ ಜಲ ಸಂಗ್ರಹಾಗಾರಗಳೇನ್ ಕೆರೆ ಕಟ್ಟೆಗಳಿದ್ದಾವೆ ಅದರಲ್ಲಿ ಮೀನು ಸಾಕೋದು. ಮೊದಲನೇದಾಗಿ ಕೆರೆ ಕಟ್ಟೆಗಳಲ್ಲಿ ಮೀನು ಸಾಕುವ ವಿಚಾರದ ಬಗ್ಗೆ ಮಾತಾಡಿ ಸರ್. ಮೊದಲನೇದಾಗಿ ಕೆರೆ ಕಟ್ಟೆಗಳಲ್ಲಂದ್ರೆ ಫಸ್ಟಿಗೆ ಅದನ್ನ ಕೆರೆಗಳ ನಿರ್ವಹಣೆ ಮಾಡ್ಬೇಕು ಸರ್. ಇದರಲ್ಲಿ ಎರಡು ವಿಧ, ಪ್ರಥಮ ಹಂತದ ಕಾರ್ಯವನ್ನು ಮಾಡಬೇಕು ಮತ್ತು ಮೀನು ಮರಿ ಬಿಟ್ಟಾದ್ಮೇಲೆ ದ್ವಿತೀಯ ಹಂತ, ಪ್ರೀ ಸ್ಟಾಕಿಂಗ್ ಮ್ಯಾನೇಜ್ಮೆಂಟ್ ಅಂಡ್ ಪೋಸ್ಟ್ ಸ್ಟಾಕಿಂಗ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತೀವಿ. ಮೊದಲನೇದಾಗಿ ನಾವು ಮೀನು ಬಿಡೋದಕ್ಕಿನ ಅದರ ಸ್ಥಳದ ಕೊಳದ ಸುರಕ್ಷತೆ ಎಲ್ಲ ನೋಡ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಕೊಳವನ್ನು ಟೋಯಿಂಗ್ ಮಾಡಬೇಕು, ಅಂದ್ರೆ ಟಿಲ್ಲರ್ ಟ್ರಾಕ್ಟರ್ ಮಾಮೂಲಿ ನಾವು ನೆಲಕ್ಕೆ ಹೇಗೆ ಮಾಡ್ತೀವೋ, ಯಾಕಂದ್ರೆ ಅದರಲ್ಲಿ ಅನ್ವಾಂಟೆಡ್ ಗ್ಯಾಸಸ್ ಅನಿಲಗಳಾಗಬಹುದು ಅಥವಾ ಬೇರೆ ಬೇರೆ ಇದೆಲ್ಲ ಸೂರ್ಯನ ಕಿರಣಗಳಿಂದ ಎಲ್ಲ ಒಣಗೋಗುತ್ತೆ ಸರ್. ನಂತರ ನಾವು ಸುಣ್ಣವನ್ನ ಲೇಪನ ಮಾಡ್ತೀವಿ, ಯಾಕಂದ್ರೆ ಇದು ರಸಸಾರವನ್ನು pH ಅಂತೀವಲ್ಲ ಆ ರಸಸಾರವನ್ನು ಬ್ಯಾಲೆನ್ಸ್ ಮಾಡುತ್ತೆ ಸುಣ್ಣ, ಏನಾದ್ರೂ ಹೆಚ್ಚಿದ್ರೆ ಅಥವಾ ನ್ಯೂಟ್ರಲ್ ಎಲ್ಲ ಮಾಡುತ್ತೆ. ಮತ್ತೆ ಅದಾದ ನಂತರ ಬದುಗಳ ನಿರ್ಮಾಣವನ್ನು ನೀಟಾಗಿ ಹುಲ್ಲು ಬೆಳೆಸೋದ್ರಿಂದ ಬದುಗಳ ಸವೆತ ಕಡಿಮೆ ಆಗುತ್ತೆ. ನಂತರ ಈಗ ನೀರು ತುಂಬಿಸಿದ ಮೇಲೆ ಸುಣ್ಣ ಹಾಕಿ ನೀರು ತುಂಬಿಸಿ ನಂತರ ಒಂದು 15 ದಿನ ಆದ್ಮೇಲೆ ನಾವು ಗೊಬ್ಬರವನ್ನು ಹಾಕ್ಬೇಕು ಸರ್. ಕೊಟ್ಟಿಗೆ ಗೊಬ್ಬರ ಆಗ್ಬಹುದು, ಕೋಳಿ ಗೊಬ್ಬರ ಆಗ್ಬಹುದು. ಹಾಕಿ ಕೊಟ್ಟಿಗೆ ಗೊಬ್ಬರ ಆದ್ರೆ ಸುಮಾರು 10,000 kg 1 ಹೆಕ್ಟರ್ಗೆ ಯೂಸ್ ಮಾಡ್ತೀವಿ ನಾವು. ಕೋಳಿ ಗೊಬ್ಬರ ಆದ್ರೆ 3-4 ಟನ್ ಸಾಕಾಗುತ್ತೆ ಸರ್. ಯಾಕಂದ್ರೆ ನಾವು ಜಾಸ್ತಿ ಪ್ರಿಫರ್ ಮಾಡೋದೆ ಕೊಟ್ಟಿಗೆ ಗೊಬ್ಬರ. ನಮ್ಮ ಭಾರತೀಯ ಗೆಂಡೆ ಮೀನುಗಳಿಗೆ ಕೊಟ್ಟಿಗೆ ಗೊಬ್ಬರದಿಂದ ಉತ್ತಮವಾದ ಆಹಾರ ಸಿಗುತ್ತೆ, ಹಾಗಾಗಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕಿದ 15 ದಿನಗಳ ನಂತರ ನಾವು ಮೀನು ಮರಿಗಳನ್ನ ಬಿಡ್ತೀವಿ. ಮೀನು ಬೆಳವಣಿಗೆ ಆದ್ಮೇಲೆ ಸ್ವಲ್ಪ ಪ್ರತಿ 15 ದಿನಗಳಿಗೆ ದ್ವಿತೀಯ ಹಂತದ ಪಾಲನೆ ಅಂತ ಸರ್. ಇದು ಪ್ರತಿ 15 ದಿನಕ್ಕೆ ರೈತರು ಒಂದು 10 ಮೀನನ್ನ ಹಿಡಿದು ಅದ್ರದ್ದು ಯಾವ್ದಾದ್ರು ರೋಗ ಲಕ್ಷಣಗಳು ಇದಾವೋ, ಬೆಳವಣಿಗೆ ಆಗ್ತಿದೆಯೋ ಅಂತ ಚೆಕ್ ಮಾಡಿ, ಅಥವಾ ಆಹಾರ ಕಡಿಮೆ ತಿಂತಿದೆಯೋ, ಈ ತರ ಚೆಕ್ ಮಾಡಿ ಅವರು ಕ್ರಮವನ್ನ ಕೈಗೊಳ್ಳಬಹುದಾಗಿದೆ. ಕೆರೆ ಕಟ್ಟೆಗಳಲ್ಲಿ ಅಂದ್ರೆ ಸ್ವಾಭಾವಿಕ ಜಲಸಂಗ್ರಹಗಾರಗಳಲ್ಲಿ ಮೀನು ಸಾಕ್ಬೇಕು ಅಂತಂದ್ರೆ ಅದು ಗುತ್ತಿಗೆ ತಗೋಬೇಕಾಗತ್ತಾ? ಇಲ್ಲ ಸರ್, ಗುತ್ತಿಗೆ ಏನಿಲ್ಲ. ನಮ್ಮ ಇಲಾಖೆ ಕೆರೆಗಳಾಗ್ಬೋದು, ಗ್ರಾಮ ಪಂಚಾಯತಿ ಕೆರೆಗಳಾಗ್ಬೋದು, ಇವಕ್ಕೆ ಒಂದು ಹರಾಜು ಅಂತ ಮಾಡ್ತೀವಿ. ಮತ್ತೆ ಸಹಕಾರಿ ಸಂಘ ಆಗ್ಬೋದು, ಇವಕ್ಕೆಲ್ಲ ಗುತ್ತಿಗೆ ರೂಪದಲ್ಲಿ ಕೊಡ್ತೀವಿ ಸರ್. ಹೀಗಾಗಿ ಟೆಂಡರ್ ಕಮ್ ಹರಾಜಲ್ಲಿ ಇದು ನಾವು ಇಂತ ಒಂದು 15 ದಿನ ಮುಂಚೆ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಿರ್ತೀವಿ. ರೈತರು ಬಂದು, ಆಸಕ್ತ ರೈತರು ಬಂದು ಭಾಗವಹಿಸಿ ಅವರು ಹೆಚ್ಚಿನ ಬಿಡುದಾರರಿಗೆ ಕೆರೆಗಳನ್ನ ಕೊಡ್ತೀವಿ. ಅಂದ್ರೆ ಸಂಘಕ್ಕೆ ಮೊದಲನೇ ಆದ್ಯತೆ ಇರುತ್ತಾ? ಸಂಘಕ್ಕೆ ವೈಯಕ್ತಿಕ ವ್ಯಕ್ತಿಗಳು ವೈಯಕ್ತಿಕವಾಗಿ ಹಾಕೊಂಡ್ರೆ ಅವರಿಗೆ ಮೊದಲು ಸರ್. ನಮ್ಮಲ್ಲಿ ಸುಮಾರು 19 ಸಂಘಗಳು ಅಂತ ಈ ಮೊದಲು ಹೇಳಿದೆ. ಈ 19 ಸಂಘಗಳಲ್ಲಿ ಫಸ್ಟ್ ಮೊದಲ ಆದ್ಯತೆ ಕೊಡ್ತೀವಿ. ಪ್ರತಿ ಸಂಘಕ್ಕೆ 300 ಹೆಕ್ಟರ್ ಜಲ ವಿಸ್ತೀರ್ಣವನ್ನು ಅವ್ರು ಪಡ್ಕೊಂಡ್ಬೋದಾಗಿದೆ, ಅಥವಾ ಗರಿಷ್ಠ 3 ಕೆರೆಗಳು. ಅದು ಒಂದೇ ಕೆರೆ 300 ಹೆಕ್ಟರ್ ಇದ್ರೆ ಒಂದೇ ಕೆರೆ ಕೊಡ್ತೀವಿ ಸರ್. ಆತರ ನಮ್ಮ ಹಾಸನ ಜಿಲ್ಲೆನಲ್ಲಿ ಸಾಕಷ್ಟು ಕೆರೆಗಳನ್ನ ತಾವು ಪಟ್ಟಿ ಮಾಡಿದ್ರಿ. ಎಲ್ಲಾ ಕೆರೆಗಳನ್ನು ಮೀನ್ ಸಾಕ್ತಾ ಇದಾರ ಅಥವಾ ಇನ್ನು ಸಾಕಬಹುದಾದಂತಹ ಕೆರೆಗಳು ಖಾಲಿ ಉಳಿದಿದಾವ? ಈಗ ನಮ್ಮ ಅರ್ಶಿಕೆರೆ ಭಾಗ ತಗೊಂಡ್ರೆ ಅಲ್ಲಿ ಸ್ವಲ್ಪ ನಮಗೆ ನೀರಿನ ಅಭಾವ ಸರ್. ಕೆರೆಗಳು ತುಂಬೋದೇ ಕಷ್ಟ. ಅಲ್ಲಿ ಒಂದು ಸುಮಾರು 30 ಕೆರೆಯಲ್ಲಿ ಒಂದು 5-6 ಕೆರೆ ನಾವು ಮೀನುಗಾರಿಕೆ ಮಾಡ್ತೀವಿ. ಅದೇ ನಮ್ಮ ಬೇರೆ ಭಾಗ ತಗೊಂಡ್ರೆ ಹಾಸನ ಆಗಿರ್ಬೋದು, ಎಲ್ಲಿ ಎಲ್ಲಾ ಕಡೆ ಸುಮಾರು 159 ಕೆರೆಯಲ್ಲಿ 110 ಕೆರೆಗಳು ಮಾತ್ರ ಈಗ ಮೀನುಗಾರಿಕೆ ಮಾಡ್ತಾ ಇದೆ. ಮೀನುಗಾರಿಕೆ ಅಂತಂದ್ರೆ ಮೀನು ಮರಿ ಪಾಲನೆ ಮಾಡುವಂತದ್ದು, ಅದಕ್ಕೂ ಕೂಡ ಸಾಕಷ್ಟು ಅವಕಾಶಗಳಿದೆ. ನಿಮ್ಮ ಇಲಾಖೆಯಿಂದಲೇ ಬಹಳಷ್ಟು ಯೋಜನೆಗಳನ್ನ ತಾವು ಕೊಡ್ತೀರಿ. ಅದರ ಸಂಖ್ಯೆನೂ ಹೇಳಿದ್ರಿ, ನಮ್ಮ ಜಿಲ್ಲೆನಲ್ಲಿ ಸುಮಾರು 7 ಮೀನುಮರಿ ಪಾಲನಾ ಕೇಂದ್ರ. ಮೀನುಮರಿ ಪಾಲನಾ ಕೇಂದ್ರ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದನ್ನ ಮಾಡೋದ್ರಿಂದ ಏನ್ ಪ್ರಯೋಜನ ಆಗ್ಬೋದು? ನಮ್ಮ ಮೀನುಮರಿ ಪಾಲನಾ ಕೇಂದ್ರದಲ್ಲಿ ನಾವು ಅದೇ ಹೇಳಿದಲ್ಲ ಸರ್, ಭದ್ರಾವತಿಯಿಂದ 7 ಮೊಟ್ಟೆಯಿಂದ 7 ದಿನ ಮರಿ ಆದ್ಮೇಲೆ ತಂದು ಅದನ್ನ 20-25 ದಿನ ನಾವು ಆಹಾರ ಅಭ್ಯಾಸ ಮಾಡಿ ಅದಕ್ಕೆ ಬೆಳವಣಿಗೆ ಮಾಡಿ ರೈತರಿಗೆ ವಿತರಣೆ ಮಾಡ್ತೀವಿ 25 ದಿನದಿಂದ. ಅದು ಮೊದಲನೇದಾಗಿ ನಾವು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿರ್ತೀವಿ ಸರ್. ಅದರ ರಿಜಿಸ್ಟರ್ ನಲ್ಲಿ ರೈತ ಬಂದು ಬೇಡಿಕೆ ನಮಗೆ ಕೊಟ್ರೆ ಅವರ ಬೇಡಿಕೆ ಸೀನಿಯಾರಿಟಿ ಪ್ರಕಾರ ನಾವು ಅವರಿಗೆ ಮೀನು ಮರಿ ವಿತರಣೆ ಮಾಡೋ ದಿನ ಅವರಿಗೆ ಕರೆ ಮಾಡಿ ಕರೆ ಮುಖಾಂತರ ತಿಳಿಸಿ ನಂತರ ಅವರಿಗೆ ಮೀನು ಮರಿ ವಿತರಣೆ ಮಾಡ್ತೀವಿ. ಖಾಸಗಿಯಾಗಿ ಮಾಡ್ಕೊಳ್ಳೋ ಅವಕಾಶ ಇಲ್ವಾ ಮೀನು ಮರಿ ಪಾಲನಾ ಕೇಂದ್ರಗಳನ್ನು? ಮಾಡ್ಕೋಬಹುದು ಸರ್. ನಮ್ಮಲ್ಲಿ ಲೈಸೆನ್ಸ್ ತಗೋಬೇಕು, ಅಂದ್ರೆ ಪರವಾನಗಿ ತಗೊಂಡು ಅವರು ನಂತರ ಮೀನು ಮರಿ ಸಾಕಬಹುದು ಸರ್. ನಮ್ಮಲ್ಲಿ ಪ್ರೊಸೀಜರ್ ಇದೆ. ಅವರು ಎಷ್ಟು ಎಕರೆ ಮಾಡ್ತಾರೆ, ಜಮೀನು ಯಾರ ಹೆಸರಲ್ಲಿದೆ, ಅದನ್ನ ಒಂದು ಪ್ರಪೋಸಲ್ ಕಳಿಸಿ ನಾವು ನಮ್ಮ ನಿರ್ದೇಶನಾಲಯದಿಂದ ಪರವಾನಗಿ ಕೊಡಿಸ್ತೀವಿ. ಅವಾಗ ಅವರು ಮಾಡ್ಕೋಬಹುದು. ಹಾಸನ ಜಿಲ್ಲೆನಲ್ಲಿ ಆ ತರದ ಇದಾರೆ ಸರ್. ಸುಮಾರು 2 ನಾಗರಾಜ್ ಅಂತ ಗೊರೂರಲ್ಲಿ ಮಾಡ್ತಾರೆ. ನಂತರ ಇಲ್ಲಿ ನಮ್ಮ ಹಾಲುಬಾಗ್ಲ ಹತ್ರ ಲಕ್ಷ್ಮಣ್ ಅಂತ ಅವರು ಕೂಡ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಹುಣಸೆಕೆರೆ ಹತ್ರ ಒಬ್ರು ಪ್ರಶಾಂತ್ ಅಂತ ಇದ್ದಾರೆ, ಅವರು ಕೂಡ ಮಾಡ್ತಾರೆ. ಸುಮಾರು 3 ಜನನು ಈ ತರ ರೇಡಿಂಗ್ ಮಾಡ್ತಿದ್ದಾರೆ ಸರ್. ತಾವು ಹೇಳಿದ್ರಿ ಆಗ್ಲೇ ಅಣೆಕಟ್ಟೆಗಳಲ್ಲಿ ಮೀನನ್ನ ಸಾಕುವಂತಹ ಇದು ತಾವು ಮೀನ್ ಮರಿ ತಾವೇ ಬಿಡ್ತೀರಿ ಇಲಾಖೆಯಿಂದ? ಹೌದು ಸರ್. ಆದ್ರೆ ಕೃಷ್ಣರಾಜ ಸಾಗರದಲ್ಲಿ ಕೇಜ್ ಕಲ್ಚರ್ ನ ಜನಪ್ರಿಯ ಮಾಡಿದ್ರು. ಹೌದು ಸರ್. ಅಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಲಾಗುತ್ತೆ. ಹೌದು ಸರ್. ನಮ್ಮ ಹೇಮಾವತಿನಲ್ಲಿ ಮಾಡಬಹುದು ಸರ್. ಅದಕ್ಕೆ ಪ್ರಪೋಸಲ್ ಕಳಿಸಬೇಕಾಗುತ್ತೆ. ನಮ್ಮಲ್ಲಿ ಪಂಜರ ಕೃಷಿ, ಪಂಜರ ಕೃಷಿ ಮಾಡಬೇಕಂದ್ರೆ ನಮ್ಮಲ್ಲಿ ಮೊದಲನೇದಾಗಿ ನಾವು ನಮ್ಮ ಅಣೆಕಟ್ಟಿನ ಅದು ಸೂಕ್ತವಾಗಿದೆ ಇಲ್ಲ ಅಂತ ಒಂದು ಸರ್ವೆ ಮಾಡಿ ನಂತರ ಅದಕ್ಕೆ ಮೇನ್ ನಮ್ಮ ಪಂಜರ ಕಲ್ಚರ್ಗೆ ಪ್ರಕೃತಿಗೆ ಹಾನಿ ಆಗಬಾರದು. ಅಂದ್ರೆ ನೀರಿಂದು ನಾವು ಕಲ್ಚರ್ ಮಾಡೋದ್ರಿಂದ ಸ್ವಾಭಾವಿಕವಾಗಿರ್ತಕ್ಕಂತ ಬೇರೆ ಜಲಸಂಕುಲಕ್ಕೆ ತೊಂದರೆ ಆಗ್ಬಾರ್ದು. ಅದರ ದೃಷ್ಟಿಯಲ್ಲಿ ಇಟ್ಕೊಂಡು ಮೊದಲನೇದಾಗಿ ನಮಗೆ ಕೇಜ್ ಕಲ್ಚರ್ ಮಾಡಬೇಕಂದ್ರೆ ಅಲೆಗಳ ಹೊಡೆತ ಬೇಕು ಸರ್. ಯಾಕಂದ್ರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಫ್ರೀ ಆಗಿ ಫ್ಲೋ ಆಗ್ತಾ ಇರಬೇಕು. ಪೋಷಕಾಂಶಗಳು ಅಥವಾ ಯಾವ್ದೊಂದು ಜಲಸಸ್ಯಗಳೆಲ್ಲ ಇರುತ್ತಲ್ಲ ಮೀನು ತಿನ್ನತಕ್ಕಂಥದ್ದು, ಅವಾಗ ಅದನ್ನ ಇಟ್ಕೊಂಡು ನಾವು ಕೇಜ್ ಕಲ್ಚರ್ ನ ಮಾಡಬಹುದಾಗಿದೆ. ಖಂಡಿತವಾಗಿ ನಮ್ಮ ಗೊರೂರು ಆಗ್ಲಿ ಎಗಚಿ ಆಗ್ಲಿ ಸೂಟಬಲ್ ಅಂದ್ರೆ ಮಾಡಬಹುದು ಸರ್ ಕೇಜ್ ಕಲ್ಚರ್. ಅಲ್ಲ ಅಂದ್ರೆ ನೀವು ಖಾಸಗಿಯವರು ಮಾಡಬಹುದು ಅಂತಿದ್ರೆ? ಖಾಸಗಿಯವರು ಮಾಡ್ಬೇಕಂದ್ರೆ ಅದು ಅವರು ಅದೇ ಸರ್ ಹೇಳ್ತೀನಲ್ಲ, ಪರವಾನಗಿ ಎಲ್ಲ ತಗೋಬೇಕಾಗುತ್ತೆ, ಇಲಾಖೆಯ ನಿರ್ದಿಷ್ಟ ಮಾರ್ಗಸೂಚಿಗಳ ಪ್ರಕಾರ ಮಾಡಬೇಕಾಗುತ್ತೆ ಸರ್. ಈಗ ತಮ್ಮದೇ ಜಮೀನಿನಲ್ಲಿ ಕೊಳವಣ ನಿರ್ಮಾಣ ಮಾಡಿಕೊಂಡು ಮೀನು ಸಾಕಣೆ ಮಾಡೋದಕ್ಕೆ ಆಸಕ್ತಿಯನ್ನ ತೋರಿಸ್ತಿರೋರ ಸಂಖ್ಯೆ ಜಾಸ್ತಿ ಇದೆಯಾ, ಬರ್ತಾ ಇದ್ದಾರಾ ಅಂತವರ್ಗೂ ತಾವು ನೆರವು ಕೊಡ್ತಾ ಇದ್ದೀರಾ ಹೇಗೆ? ಹೌದು ಸರ್, ನಮ್ಮಲ್ಲಿ ಅದೇ ಹೇಳಿದ್ನಲ್ಲ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ನಾವು ಪ್ರತಿಶತ ಅದೇ 7 ಲಕ್ಷದವರೆಗೆ ಅವರಿಗೆ ಸಬ್ಸಿಡಿಯನ್ನ ಕೊಡ್ತೀವಿ, ಸಹಾಯಧನವನ್ನು. ಹಾಗೂ ನಮ್ಮಲ್ಲಿ SC/ST 60% ಅಥವಾ ಮಹಿಳೆಯರಿಗೂ ಕೂಡ 60% ಮತ್ತೆ ಸಾಮಾನ್ಯ ವರ್ಗದವರಿಗೆ 40% ಸಹಾಯಧನವನ್ನು ಕೊಟ್ಟು ಇಂಥ ಖಾಸಗಿ ಕೊಳಗಳನ್ನ ನಿರ್ಮಾಣ ಮಾಡತಕ್ಕಂಥ ರೈತರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಬಂದಿದ್ದೀವಿ. ಸಿಹಿನೀರ ಸೀಗಡಿ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ, ಹೌದು ಸರ್, ಹೊಸದಾಗಿ ಬಂದಿದೆ ಅಂತ ಹೇಳಿ, ಅದನ್ನ ಕೊಳದಲ್ಲೂ ಕೂಡ ಮಾಡಬಹುದಾ? ಬಹಳ ಹಿಂದೆ ಇದಕ್ಕೆ ಬಹಳಷ್ಟು ಪ್ರೋತ್ಸಾಹ ಇಲಾಖೆನೆ ಕೊಡ್ತಾ ಇತ್ತು, ಈಗ ಮತ್ತೆ ಅದು ಮುನ್ನೆಲೆಗೆ ಬರೋ ಕಾರಣ ಏನು? ಈಗ ಅದೇ ಸರ್, ಈಗ ಖಾಸಗಿ ಕೊಳಗಳನ್ನ ಕೂಡ ನಾವು ತಗೊಳ್ತಾ ಇದೀವಿ ಸರ್. RKVY ಅಂತ ಒಂದು ಯೋಜನೆಯಲ್ಲಿ ಇದು ಖಾಸಗಿ ಕೊಳಗಳು, ಸಣ್ಣ ಸಣ್ಣ ಗ್ರಾಮ ಪಂಚಾಯತಿ ಕೊಳಗಳಲ್ಲಿ ಈ ಸೀಗಡಿ ಕೃಷಿನ ಮಾಡಬಹುದು ಸರ್. ಏನ್ ಅನುಕೂಲ ಸರ್ ಸೀಗಡಿ ಕೃಷಿಯಿಂದ? ಸೀಗಡಿ ಅಂದ್ರೆ ಅದು ಫೀಡಿಂಗ್ ಹ್ಯಾಬಿಟ್ ಅಂತೀವಲ್ಲ ಸರ್, ಅದೇ ಬೇರೆ ಇರುತ್ತೆ. ಸಾಮಾನ್ಯ ಗೆಂಡೆಗಳಾದಂತಹ ಕಟ್ಲಾ, ರೋಹು, ಮೃಗಾಲ್ ಇವುಗಳ ಆಹಾರ ಅಭ್ಯಾಸನೇ ಬೇರೆ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು ಜೀವಿಗೆ ಅದೇನು ತೊಂದರೆ ಕೊಡಲ್ಲ, ಮತ್ತೆ ಅದು ತಳಭಾಗದಲ್ಲಿ ಜೀವಿಸಿರೋದ್ರಿಂದ ಏನೇ ನಮ್ಮ ವೇಸ್ಟ್, ನಾವು ಈ ಮೇಲೆ ಇರತಕ್ಕಂತ ಮೀನುಗಳು, ಸಾಮಾನ್ಯ ಗೆಂಡೆಗಳು ತಿಂತಕ್ಕಂಥ ಆಹಾರ ವೇಸ್ಟ್ ಆಗೋದ್ರೆ ತಳಭಾಗಕ್ಕೆ ಹೋಗಿ ಸೇರುತ್ತೆ, ಅಂತ ಆಹಾರನ ಅದು ತಿನ್ಕೊಂಡು ಅದು ಬದುಕುತ್ತೆ. ಅಂದ್ರೆ ಬೇರೆ ಮೀನುಗಳ ಜೊತೆ ಸೀಗಡಿನೂ ಬಿಡಬಹುದು. ಸೀಗಡಿನೂ ಬಿಡಬಹುದು ಸರ್, ಯಾವುದೇ ಹಾನಿಕಾರಕ ಅಲ್ಲ ಅದು, ಒಳ್ಳೆ ಗ್ರೋತ್ ಕೂಡ ಬರುತ್ತೆ ಸರ್. ಅದು ಅಂದ್ರೆ ಮರಿಗಳು ಎಲ್ಲದನ್ನ ಇಲಾಖೆನೆ ತರಿಸ್ಕೊಡುತ್ತಾ ಹೇಗೆ? ಹೌದು ಸರ್, ನಮ್ಮ ನಿರ್ದೇಶನಾಲಯದ ಹಂತದಲ್ಲಿ ಟೆಂಡರ್ ಕರೀತಾರೆ ಸರ್, ಅಲ್ಲಿ ಆಸಕ್ತ ಟೆಂಡರ್ದಾರರು ಟೆಂಡರ್ ಹಾಕಿ ಅವರಿಗೆ ಸಪ್ಲೈ ಆರ್ಡರ್ ಕೊಡ್ತೀವಿ. ಅದ್ರದ ಈಗ ನಮ್ಮ ಖಾಸಗಿ ಕೊಳಗಳು ತಗೊಂಡ್ರೆ 1 ಎಕರೆಗೆ 500 ಮರಿ ಬಿಡಬೇಕು ಅಂತ ಇದೆ, ಹಾಗಾಗಿ ಅದ್ರ ಪ್ರಕಾರ ಅವರು ನಮಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಹೆಡ್ ಆಫೀಸ್ ಇಂದ. ಅದ್ರ ಪ್ರಕಾರ ಮಾರಾಟಕ್ಕೂ ವ್ಯವಸ್ಥೆ ಇದೆಯಾ ಸರ್? ಸರ್, ಸೀಗಡಿ ತುಂಬಾ ವ್ಯಾಲ್ಯೂಬಲ್ ಅಂತಾರೆ ಸರ್, ತುಂಬಾ ಮಿನಿಮಮ್ ಅದರ ದರನೇ 1 ಕೆಜಿಗೆ ಏನಿಲ್ಲ ಅಂದ್ರೂ 500 ರಿಂದ 600 ರೂಪಾಯಿ ಇರುತ್ತೆ. ಹಾಗಾಗಿ ಸ್ಥಳೀಯ ಮಾರುಕಟ್ಟೆ ಇದೆಯಾ ಅದಕ್ಕೆ? ಸ್ಥಳೀಯ ಮಾರ್ಕೆಟ್ ಇತ್ತೀಚೆಗೆ ನಾವು ಪ್ರೋತ್ಸಾಹ ಮಾಡ್ತಿರೋದೇ ಅದಕ್ಕೆ ಸರ್. ಈ ಜಲಾಶಯ ಆಗ್ಬಹುದು, ನಮ್ಮ ಖಾಸಗಿ ಕೊಳಗಳಾಗಿರ್ಬೋದು, ಅದೇ ಒಂದು ಉದ್ದೇಶಕ್ಕಾಗಿ ನಾವು ಪ್ರೋತ್ಸಾಹ ಕೊಡ್ತಾ ಇದೀವಿ. ಹೆಚ್ಚಿನ ಮಾಹಿತಿಗೆ ವಿವೇಕ್ ಅವರೇ ನಿಮ್ಮನ್ನೇ ನಮ್ಮ ಕೇಳಿದ್ರು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಓಕೆ ಸರ್, ಖಂಡಿತವಾಗಿ ಹೇಳ್ತೀನಿ ಹೇಳಿ. 8 6 5 5 2 2 4 9. ಇನ್ನೊಮ್ಮೆ ಹೇಳ್ತೀರಾ? ಖಂಡಿತ ಸರ್, 8 6 5 5 2 2 4 9. ಇನ್ನೂ ಒಂದ್ಸರಿ ಹೇಳ್ಬಿಡಿ. 8 6 5 2 5 5 2 4 9. ಒಳ್ಳೆಯದು ವಿವೇಕ್ ಅವರ, ಇದುವರೆಗೂ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಸರ್.